ಐಪಿಎಸ್ ಮೂಲಕ ಹಣ ಪಡೆಯಕ್ ಹೇಳ್ತೇನಂತ. ಯಾಕೋ ರಾಜೀವ ಫುಲ್ ಟೆನ್ಷನ್ ಅಲ್ಲಿದ್ಯಾ? ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಒಂದು ಡೆಲ್ಲಿ ಹೆಡ್ ಆಫೀಸ್ ಗೆ ಕಳಿಸಬೇಕಿತ್ತು, ತುಂಬಾ ಅರ್ಜೆಂಟ್ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸಂಜೀವ. ಅಷ್ಟೇನಾ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಸ್ಪೀಡ್ ಪೋಸ್ಟ್ ಮಾಡು. ಸ್ಪೀಡ್ ಪೋಸ್ಟಾ? ಡೋಂಟ್ ವರಿ, ಸ್ಪೀಡ್ ಪೋಸ್ಟ್ ತುಂಬಾನೇ ರಿಲಯಬಲ್ ಆಗಿದೆ, ಮತ್ತೆ ಸ್ಟೇಟಸ್ ಕೂಡ ಆನ್ಲೈನ್ ಅಲ್ಲೇ ನೋಡಬಹುದು. ಕರೆಕ್ಟ್ ಅಡ್ರೆಸ್ ಮತ್ತೆ ಪಿನ್ ಕೋಡ್ ಕೊಟ್ರೆ ಸಾಕು. 1.55 ಲಕ್ಷ ಪೋಸ್ಟ್ ಆಫೀಸ್ ಗಳು ಮತ್ತು ಕಾರ್ಪೊರೇಟ್ ಕಸ್ಟಮರ್ಸ್ ಗಾಗಿ ಸ್ಪೆಷಲ್ ಆಫರ್ಸ್ ಆನ್ ಪೋಸ್ಟಲ್ ಸರ್ವಿಸಸ್. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ www.indiapost.gov.in. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 90%. ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಂಧುವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಒಂದು ಸತ್ಯವಾ ನಾವು ತಿಳಿಯುವ, ಒಂದು ವಾಸ್ತವ ನಾವು ಅರಿಯುವ. ಜೈನ ಶೇಂಕಾರ. ಜೇನುದೊಂಬಿಯ ಸಂರಕ್ಷಣೆ, ಸಾಕಣೆ, ಔಷಧಿಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ. ಕೇಳಿ ಜೇನು ಛೇಂಕಾರ. ಜೇನುತಜ್ಞ, ಜೇನುತಜ್ಞರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಕೀಟತಜ್ಞರಾಗಿರುವ ಡಾ ಬದ್ರಿ ಪ್ರಸಾದ್. ಇಂದಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಅಂತಿಮ ಸರಣಿ ಕೇಳುವಿರಿ. ರೈತ ಬಂಧುಗಳ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ. ಇನ್ನು ಜೊತೆಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರದ್ರೆ ಈ ಜೇನು ಕೃಷಿ ಬಗ್ಗೆ ಸಾಕಷ್ಟು ನಾವು ಚರ್ಚೆಯನ್ನ ಮಾಡಲಿದ್ದೇವೆ. ಇವತ್ತ ಈ ಒಂದು ಸರಣಿಯ ಅಂತಿಮ ಕಾರ್ಯಕ್ರಮ ಅಂದ್ರೆ 13ನೇ ಕಾರ್ಯಕ್ರಮದೊಳಗೆ ನಾವಿದ್ದೀವಿ. ಇದರೊಳಗೆ ನಾವೇನಂತಂದ್ರೆ ಇವತ್ತ ನೈಸರ್ಗಿಕವಾಗಿ ಸಿಗುವಂತಹ ತುಡುವೆ ಜೇನು ಗೂಡುಗಳಿಂದ ಜೇನುತುಪ್ಪದ ಸಂಗ್ರಹಣೆ ಯಾವ ರೀತಿ ನಾವು ಮಾಡಬಹುದು, ಆಮೇಲೆ ಆ ಜೇನು ಕುಟುಂಬಗಳ ಸ್ಥಳಾಂತರ ಮತ್ತು ಸಾಕಾಣಿಕೆ ಮಾಡಿಕೊಂಡು ನಾವು ಹೆಂಗೆ ಲಾಭ ಮಾಡಿಕೊಳ್ಬಹುದು ಅನ್ನೋದನ್ನ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುವಂತ. ನಮಸ್ಕಾರ ಬದ್ರಿ ಪ್ರಸಾದ್ ಅವರೇ. ನಮಸ್ಕಾರ ಸರ್. ಈ ತುಡುವೆ ಜೇನು ಸಾಕಷ್ಟು ನಮಗೆ ಆತ್ಮೀಯವಾಗಿರುವಂತಹ ಜೇನು ಅಂತ ನಮ್ಗೆ ಗುರುತಾಗಿರುವಂತದ್ದು, ಆಮೇಲೆ ನೈಸರ್ಗಿಕವಾಗಿ ಸಾಕಷ್ಟು ಕಡೆ ನಮ್ಗೆ ಸಿಗ್ತದೆ. ಈ ತುಡುವೆ ಜೇನು ಗೂಡುಗಳು ನಮ್ಗೆ ಎಲ್ಲೆಲ್ಲಿ ನೈಸರ್ಗಿಕವಾಗಿ ಸಿಗ್ತವೆ, ಅದರಿಂದ ನಾವು ಯಾವ ರೀತಿ ಜೇನು ಉತ್ಪಾದನೆ ಅಂದ್ರೆ ಜೇನನ್ನ ಸಂಗ್ರಹಣೆ ಮಾಡಬಹುದು ಅಂತ ಹೇಳ್ತೀರಿ ಸರ್? ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಚಲಿತವಾಗಿರತಕ್ಕಂತ ನಮ್ಮ ದೇಶದ ಹವಾಮಾನಕ್ಕೆ ಒಗ್ಗೊಂಡಿರತಕ್ಕಂತಹ ಜೇನು ಅಂತಂದ್ರೆ ಈ ಒಂದು ತುಡುವೆ ಜೇನು. ಇದು ಸಾಧಾರಣವಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗ್ರಾಮಗಳಲ್ಲಿ ಸಿಗ್ತಾವ ಸರ್. ಅದ್ರಾಗ ನಾವು ತುಡುವೆ ಜೇನು ಅಂತ ಜೇನು ಅಂತ ಗುರುತಿಡಬೇಕು ಅಂತ ಹೇಳಿದ್ರೆ, ನಾವು ಈಗಾಗಲೇ ಚಿಟ್ಟು ಜೇನು ಪೊದೆಗಳಲ್ಲಿ ಕಟ್ತಕ್ಕಂಥದ್ದು ಚಿಟ್ಟು ಜೇನು ಒಂದೇ ಏರಿಯನ್ನು ನಿರ್ಮಾಣ ಮಾಡಿರ್ತದೆ. ಆದ್ರೆ ಈ ತುಡುವೆ ಜೇನು ಅಂತಕ್ಕಂಥದ್ದು ಸಮಾನಾಂತರವಾಗಿ 7-8 ಎರಿಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತದ, ತಟ್ಟುಗಳು ಅಂತ ಹೇಳ್ತೀವಲ್ಲ ಅದನ್ನ 7-8 ಮಾಡ್ಕೊಂಡಿರ್ತದೆ. ಇದ್ರ ಯಾವಾಗ್ಲೂ ಸಹಿತ ನಮಗೆ ಓಪನ್ ಆಗಿ ಕಾಣೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಯಾವಾಗಲೂ ಸಂಧಿ ಒಳಗೆ ಮುಚ್ಚಿಟ್ಕೊಂಡೇ ಗೂಡು ಕಟ್ಕೊಂಡಿರ್ತದೆ. ಹಾಗಾಗಿ ಇದು ತುಡುವೆ ಜೇನು ಅಂತ ಹೇಳಿ ಗೊತ್ತಾಗುತ್ತೆ. ಹುಳುವಿನ ಸೈಜ್, ಹುಳುವಿನ ಸೈಜ್ ನಮಗೆ ಈ ಒಂದು ಚಿಟ್ಟು ಜೇನಿಗಿಂತ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಿರ್ತದೆ, ಮತ್ತೆ ಅಡಕೊಂಡಿರ್ತಕ್ಕಂತ ಒಂದು ಗುಣದಿಂದ ನಾವು ಅದನ್ನ ಪತ್ತೆ ಹಚ್ಚುತ್ತೀವಿ ಸಾಧಾರಣವಾಗಿ. ನಾವು ಯಾಕೆ ಅದನ್ನ ಸಂಗ್ರಹಣೆ ಮಾಡ್ಕೊಳ್ಬೇಕು? ಮೊದಲನೇದಾಗಿ ನಮ್ಮಲ್ಲಿ ಸಾಕಷ್ಟು ಜನ ಗ್ರಾಮೀಣ ಜನರು ರೈತ ಬಾಂಧವರು ಏನ್ ಮಾಡ್ತಾರೆ, ಈ ಜೇನು ತುಪ್ಪದ ಅವಶ್ಯಕತೆಗಳಿಗೋಸ್ಕರ ಇಂತಹ ಜೇನುಗೂಡುಗಳನ್ನ ಪತ್ತೆ ಹಚ್ಚಿ ಅವುಗಳಲ್ಲಿ ಸಾಕಷ್ಟು ತುಪ್ಪ ಸಂಗ್ರಹಣೆ ಆಗಿದೆ ಅಂತ ತಿಳ್ಕೊಂಡು ಅವುಗಳಿಗೆ ಹೊಗೆ ಕೊಟ್ಟು ಹುಳಗಳನ್ನ ಅಲ್ಲಿಂದ ಓಡಿಸಿ, ಹೊಗೆಯ ಪ್ರಮಾಣ ಕೆಲವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಅವಾಗ ಕೆಲವು ಸಲ ಅನಿವಾರ್ಯ ಸಂದರ್ಭಗಳಲ್ಲಿ ಹೊಗೆ ಜಾಸ್ತಿ ಆಗ್ಬೋದು ಅಥವಾ ಬೆಂಕಿನೇ ಜಾಸ್ತಿ ಆಗ್ಬೋದು, ಹುಳಗಳು ಸಹಿತ ನಾಶ ಆಗುತ್ತೆ. ಆಮೇಲೆ ಆ ಒಂದು ಎರಿಗಳನ್ನ ತೆಗಿತಾರೆ, ಕತ್ತರಿಸಿ ತೆಗಿತಾರೆ, ಅದರಲ್ಲಿ ತುಪ್ಪ ಇರುವಷ್ಟು ಭಾಗವನ್ನೇ ತೆಕ್ಕೊಂಡು ಇನ್ನು ಉಳಿಕೆ ಮೊಟ್ಟೆ ಮರಿಗಳಿರ್ತಕ್ಕಂತಹ ಕೋಣೆಗಳನ್ನ ಹಾಗೆ ನೆಲದ ಮೇಲೆ ಬಿಸಾಕಿ ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅವು ಅಲ್ಲೇ ಇರುವೆ ಹತ್ತಿ ಅಥವಾ ಧೂಳು ಬಿದ್ದು ಅವುಗಳ ಸಂತತಿ ನಾಶ ಆಗುತ್ತೆ, ಗೂಡೆ ಹಾಳಾಗೋಗುತ್ತೆ. ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಹುಳಗಳ ನಾಶ ಆಗೋಗುತ್ತೆ ಅಲ್ಲಿ, ಯಾಕಂದ್ರೆ ವಾಪಸ್ ಅದನ್ನ ನಾವು ಅಂಟಿಸ್ಲಿಕ್ಕೆ ಬರೋದಿಲ್ಲ. ಎರಡನೇದಾಗಿ ಏನಾಗುತ್ತೆ, ಕೆಲವರಿಗೆ ತುಪ್ಪ ಎಷ್ಟಿದೆ ಅನ್ನಷ್ಟು ಕೆಲವರಿಗೆ ತಿಳ್ಕೊಂತಾರೆ, ಕೆಲವರ ಅವಸರದಲ್ಲಿ ಏನಾಗುತ್ತೆ ಎಲ್ಲವನ್ನ ಮೊಟ್ಟೆ ಮರಿ ಎಲ್ಲವನ್ನೂ ಸೇರಿಸಿ ಹಿಂಡಿ ತೆಗೆಯುವಂತದನ್ನು ನಾವು ನೋಡ್ತೀವಿ. ಕೂಡೆ ಹಿಂಡಿಬಿಡುತ್ತೆ, ಹಿಂಡುವಂತದನ್ನು ನಾವು ಕಾಣಬಹುದು, ರಾಡಿ ಆಗಿ ಬಂದ್ಬಿಡುತ್ತದೆ. ಅದರಲ್ಲಿ ಬಹಳ ಕಲ್ಮಶಗಳೆಲ್ಲ ಸೇರ್ಕೊಂಡು ಬಿಟ್ಟಿರುತ್ತೆ, ಅದು ಅಷ್ಟು ಗುಣಮಟ್ಟದಿರುವುದಿಲ್ಲ, ಗುಣಮಟ್ಟ ಇರುವುದಿಲ್ಲ. ಆದ್ರಿಂದ ಅದನ್ನ ತೆಗಿಬೇಕಾದ್ರೆ ದಯವಿಟ್ಟು ಎಷ್ಟು ತುಪ್ಪ ಇದೆ ಅದನ್ನ ನೋಡಿ ಅದನ್ನ ಮಾತ್ರ ಆ ಎರಿಗಳನ್ನ ಕತ್ತರಿಸಿ ತೆಕ್ಕೊಂಡು ತುಪ್ಪವನ್ನ ಹಿಂಡ್ಕೊಳ್ಳೋದು ಬಹಳ ಮುಖ್ಯ. ಪ್ರಮುಖವಾಗಿ ನಾವು ಯೋಚನೆ ಮಾಡತಕ್ಕಂಥದ್ದು ಅಂತಂದ್ರೆ ಆ ನೈಸರ್ಗಿಕವಾಗಿ ಇರತಕ್ಕಂತಹ ಜೇನುಗೂಡುಗಳನ್ನ ಹೇಗೆ ನಾವು ಅದನ್ನ ನಮ್ಮ ಸಾಕಾಣಿಕೆ ಮಾಡುವ ಪೆಟ್ಟಿಗೆಗಳಿಗೆ ಹೇಗೆ ವರ್ಗಾವಣೆ ಮಾಡ್ಕೊಳ್ಬಹುದು, ಅದನ್ನ ಹೇಗೆ ಸಂರಕ್ಷಿಸಬಹುದು ಅನ್ನೋದು. ಇದು ಚರ್ಚೆ ಮಾಡೋದಕ್ಕಿಂತ ಮೊದಲು ನಾನೇನು ಒಂದು ಪ್ರಶ್ನೆ ಕೇಳಬೇಕಂತೀನಿ ಅಂತಂದ್ರೆ, ಈ ನೈಸರ್ಗಿಕ ಒಂದು ತುಡುವೆ ಜೇನು ಗೂಡು ಕಂಡಾಗ ಜನರಿಗೆ ಏನ್ ಟೆಂಪ್ಟ್ ಆಗುತ್ತೆ, ನಾ ತುಪ್ಪ ತಗೊಳ್ಬೇಕು ಅಂತೇಳಿ. ಅದನ್ನ ನಾವು ಸ್ವಲ್ಪ ವೈಜ್ಞಾನಿಕ ದೃಷ್ಟಿಯಿಂದ ತುಪ್ಪ ಹೆಂಗ್ ತಗೊಳ್ಬೇಕು, ತುಪ್ಪ ತಗೊಂಡ ಮೇಲೆ ಆ ಗೂಡಿಗೂ ನುಕ್ಸಾನ್ ಆಗಿರ್ಬಾರ್ದು, ಆ ಹುಳಗಳಿಗೂ ಏನಾಗಿರ್ಬಾರ್ದು, ನಮ್ ತುಪ್ಪ ಸಿಕ್ಕಿರ್ಬೇಕು, ಗೂಡು ಹಂಗೆ ಉಳಿದಿರ್ಬೇಕು, ಆಮೇಲೆ ಅದನ್ನ ನಾವು ಸ್ಥಳಾಂತರ ಮಾಡ್ಲಿಕ್ಕೆ ನೀವು ಮಾರ್ಗದರ್ಶನ ಕೊಡ್ರಿ. ಬಹಳಷ್ಟು ಸನ್ನಿವೇಶಗಳಲ್ಲಿ ಈಗ ನಾವು ಚಿಟ್ಟು ಜೇನಿನಲ್ಲಿ ಬಹಳ ಸಂರಕ್ಷಿತವಾಗಿ ನಾವು ಆ ತುಪ್ಪವನ್ನಷ್ಟೇ ತೆಕ್ಕೊಳ್ಬಹುದು, ಆದ್ರೆ ಹಲವಾರು ಸಂದರ್ಭಗಳಲ್ಲಿ ತುಡುವೆ ಜೇನಲ್ಲಿ ಆ ಒಂದು ಹುಳಗಳಿಗೆ ಧಕ್ಕೆ ಆಗಲಾರದಂಗೆ ತುಪ್ಪ ತೆಗೆಯುವಂತ ಸನ್ನಿವೇಶಗಳು ಬಹಳ ಕಡಿಮೆ ಇರ್ತದೆ. ಯಾಕೆಂದ್ರೆ ಅದು ಯಾವಾಗಲೂ ಕೈ ಹಾಕಲಾರದಂತಹ ಪೊಟ್ರೆಗಳೊಳಗೆ ಹುತ್ತಗಳೊಳಗೆ ಈ ರೀತಿ ಇರ್ತದೆ, ಅಂದ್ರೆ ನಮ್ಮ ಕಣ್ಣಿಗೆ ಎಲ್ಲಿ ತುಪ್ಪ ಗೊತ್ತಾಗೋದಿಲ್ಲ, ಅಂತ ಸಂದರ್ಭದಲ್ಲಿ ಅವು ಹಾನಿಯಾಗೋದೇ ಜಾಸ್ತಿ. ನಮಗೇನಾದರೂ ಸಾಧ್ಯವಾದ್ರೆ ಆ ಒಂದು ಗೂಡನ್ನ ನೋಡ್ಲಿಕ್ಕೆ ಎಲ್ಲಿ ತುಪ್ಪದ ಕೋಣೆಗಳಿದೆ ಅಷ್ಟನ್ನು ಮಾತ್ರ ನಾವು ಒಂದು ರೇಡಿಯಂ ಕಟರ್ ಅಥವಾ ಪೇಪರ್ ಕಟರ್ ನ ತಗೊಂಡು ಕತ್ತರಿಸಿ ತೆಕ್ಕೊಂಡು ಉಳಿಕೆ ಮೊಟ್ಟೆ ಮರಿ ಇರತಕ್ಕಂಥ ಭಾಗವನ್ನು ಹಾಗೆ ಬಿಡಬೇಕು, ಅಂಟಿಕೊಂಡಿರೋ ಕಟ್ ಮಾಡಿಬಿಟ್ಟು ತೆಕ್ಕೊಳ್ಬೇಕು. ತೆಕ್ಕೊಂಡ ಮೇಲೆ ಒಂದ್ ಸ್ವಲ್ಪ ಹುಳಗಳು ಹೊರಗೆ ಹೋಗಿರ್ತಾವ ಹೊಗೆ ಇದಕ್ಕೆ, ಮತ್ತೆ ವಾಪಸ್ ಬಂದು ತನ್ನ ಮೊಟ್ಟೆ ಮರಿಗಳನ್ನ ಮುಂದುವರ್ಸ್ಕೊಂತ ಹೋಗುತ್ತೆ, ಅದು ಯಾವುದೇ ಹಾನಿ ಆಗ್ಲಾರ್ದಂಗೆ ತೆಗೆಯೋದು. ಇದಲ್ಲದೆ ಗೂಡನ್ನ ನೋಡಿದಾಗ ನಾವು ಅದನ್ನ ರಕ್ಷಣೆ ಮಾಡೋದನ್ನ ಹೇಳ್ತಾ ಇದ್ದೀವಿ, ನಮ್ಮ ಗೂಡಿಗೆ ನಾವು ವರ್ಗಾವಣೆ ಮಾಡ್ಕೋಬೇಕು, ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೋಬೇಕು ಅಂತ. ಈಗ ಮೊದಲೇ ನಮ್ಮಲ್ಲಿ ಖಾಲಿ ಪೆಟ್ಟಿಗೆಯನ್ನ ಸಿದ್ಧ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಆ ಒಂದು ಗೂಡು ಕಣ್ಣಿಗೆ ಬಿದ್ದ ತಕ್ಷಣ, ಉದಾಹರಣೆಗೆ ಒಂದು ಮರದ ಪೊಟ್ರೆ ಒಳಗಡೆ ಅದಿತ್ತು ಅಂತ ಹೇಳಿದ್ರೆ, ಆ ಕೈ ಹಾಕಲಿಕ್ಕೆ ಆಗುವಷ್ಟು ಜಾಗವನ್ನ ನಾವು ಆ ಮರದ ಮೇಲೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಮರಗೆಲಸಕ್ಕೆ ಬೇಕಾದಂತ ಅಗತ್ಯವಾದಂತಹ ಕೆಲವು ಉಪಕರಣಗಳು ನಮ್ಮ ಜೊತೆಗಿರ್ಬೇಕು, ಸಣ್ಣ ಗರಗಸ, ಆ ಒಂದು ಉಳಿ, ಉಪಕರಣಗಳು ಏನೇನಿದೆ ಅದು ಬೇಕಾಗತ್ತೆ. ಅದನ್ನು ಮಾಡಿ ಸ್ವಲ್ಪ ಕೈ ಹಾಕಲಿಕ್ಕೆ ಮಾಡ್ಕೋಬೇಕು. ನಂತರ ಸಣ್ಣದಾಗಿ ಹೊಗೆ ಕೊಡ್ಲಿಕ್ಕೆ ಸ್ಮೋಕರ್ ಅಂತ ಹೇಳಿ ಒಂದು ಹೊಗೆ ತಿದಿ ಅಂತ ಏನು ಸಿಗುತ್ತೆ ಆ ಒಂದು ಉಪಕರಣವನ್ನು ಇಟ್ಕೋಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಅದು ಇರಲಿಲ್ಲ ಅಂತ ಹೇಳಿದ್ರು ಸಹಿತ ಹಳೆಯ ಬಟ್ಟೆಗಳನ್ನ ಆ ಒಂದು ಬತ್ತಿ ಆಕಾರದಲ್ಲಿ ಮಾಡಿ ಸಣ್ಣದಾಗಿ ಹೊಗೆಯನ್ನು ಕೊಡಬಹುದು. ಅಂದ್ರೆ ಜೋರ ಗುರಿ ಹಚ್ಚಬೇಕು, ಹೊಗೆ ಹಾಕಬೇಕಂತಿಲ್ಲ, ಸಣ್ಣ ಹೊಗೆಗೂ ಸಹಿತ ಅವು ಆಚೆ ಬರ್ತಾವೆ, ಹೋಗ್ಬಿಡ್ತಾವೆ. ಅಂದ್ರೆ ಹೋಗೋದು ಅಂತ ಹೇಳಿದ್ರೇನು, ಗೂಡಿಂದ ಹೊರಗೆ ಬಂದು ಗೂಡಿನ ಹತ್ತಿರದಲ್ಲೇ ಯಾವ್ದಾದ್ರು ಒಂದು ಆಸರೆಯಲ್ಲಿ ಕೂತ್ಕೊಳ್ತಾವ. ಮತ್ತೆ ನಮ್ಗೆ ಇಮಿಡಿಯೇಟ್ ಆಗಿ ಬಂದು ಅಟ್ಯಾಕ್ ಮಾಡೋದಿಲ್ಲ, ಅಟ್ಯಾಕ್ ಮಾಡೋದಿಲ್ಲ. ಹೊಗೆ ಇತ್ತಂದ್ರೆ ನಮ್ಮ ಸಮೀಪಕ್ಕೆ ಬರೋದಿಲ್ಲ ಅವು, ತಕ್ಷಣ ಹೋಗಿ ಹೊರಗಡೆ ಯಾವ್ದಾದ್ರು ಒಂದು ಕೊಂಬೆ ಮೇಲೆ ಎಲ್ಲಾದ್ರೂ ಆಶ್ರಯ ಪಡ್ಕೊಳ್ತಾವ. ಆ ಒಂದು ಸಂದರ್ಭವನ್ನ ನಾವು ಉಪಯೋಗಿಸಿಕೊಂಡು ಒಂದೊಂದೇ ಎರಿಗಳನ್ನ ಕತ್ತರಿಸಿ ತೆಗೆದು ನಮ್ಮ ಫ್ರೇಮ್ಗಳ ಆಕಾರಕ್ಕೆ ಅದನ್ನ ಕಟ್ಕೋಬೇಕಾಗತ್ತೆ. ಕಟ್ಟಬೇಕಾದ್ರೆ ನಾವು ಸಾಧಾರಣವಾಗಿ ಬಾಳೆಯ ನಾರನ್ನ ಉಪಯೋಗ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ದಾರವನ್ನಾಗ್ಲಿ ಯಾವುದೇ ದಾರ ಉಪಯೋಗ ಮಾಡಬಾರ್ದು. ಯಾಕೆಂದ್ರೆ ಒಂದ್ಸಲಿ ನಾವು ಅದನ್ನ ಎರಿಗಳಿಗೆ ಅಂಟಿಸಿದೀವಿ ಅಂತಂದ್ರೆ, ಫ್ರೇಮಿಗೆ ಅಂಟಿಸಿದೀವಿ ಅಂತಂದ್ರೆ, ತಕ್ಷಣದಲ್ಲಿ ಆ ಹುಳಗಳು ಅದನ್ನ ಮತ್ತೆ ತಮ್ಮ ನೈಸರ್ಗಿಕವಾದ ಅಂಟನ್ನು ಉಪಯೋಗಿಸಿ ಅದನ್ನ ಮೇಣದಿಂದ ಮೆತ್ಕೊಳ್ತಾವ, ಸೀಲ್ ಮಾಡಿಬಿಡ್ತಾವ, ಈ ದಾರವನ್ನ ಕತ್ತರಿಸಿ ತೆಗಿತಾವ. ಯಾವುದೇ ವಸ್ತುವನ್ನ ಅವು ಅಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ನಾವು ಅಂತ ಸಂದರ್ಭದಲ್ಲಿ ಬಾಳೆನಾರಿನಿಂದ ನಾವು ಕಟ್ಟಿದ್ರೆ, ಬಿಗಿಯಾಗಿ ಕಟ್ಟಿದ್ರೆ, ಬಾಳೆನಾರನ್ನ ಸುಲಭವಾಗಿ ತಮ್ಮ ದವಡೆಗಳಿಂದ ಕತ್ತರಿಸಿ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಪ್ಲಾಸ್ಟಿಕ್ ವೈರ್ ಆದ್ರೆ ಅದಕ್ಕೆ ಕಷ್ಟ ಆಗುತ್ತೆ, ಅದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಎರಡನೇದಾಗಿ ನಾವು ಆ ಫ್ರೇಮ್ಗಳ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಮತ್ತೆ ಮರಿಗಳನ್ನು ಮಾತ್ರ ಕಟ್ಟಿದ್ರೆ ಸಾಕಾಗುತ್ತೆ. ಅಂದ್ರೆ ಗೂಡಿನ ಕಟ್ ಮಾಡ್ಕೊಂಡು ಅಂದ್ರೆ ಜೇನುತುಪ್ಪ ಇರತಕ್ಕಂತ ಭಾಗವನ್ನ ನಾವು ತೆಗೆದಿಟ್ಕೋಬಹುದು, ಅದನ್ನ ಮತ್ತೆ ಕಟ್ಟಬೇಕಂತಿಲ್ಲ. ಜೇನುತುಪ್ಪವನ್ನ ತೆಕ್ಕೋಬೇಕು. ಯಾಕೆ ಅಂತಂದ್ರೆ ಜೇನು ಕೋಣೆಗೆ ಏನಾದ್ರೂ ಸ್ವಲ್ಪ ನಾವು ಡ್ಯಾಮೇಜ್ ಮಾಡಿದ್ರೆ ಕಟ್ಟತಕ್ಕಂತ ಸಂದರ್ಭದಲ್ಲಿ ಜೇನುತುಪ್ಪ ಆ ಎರಿಗಳ ಮೇಲೆ ಹರ್ಕೊಂತ ಬರುತ್ತದೆ. ಆ ಮೊಟ್ಟೆ ಮರಿಗಳಿರ್ತಕ್ಕಂಥ ಕೋಶಗಳ ಮೇಲೆ ಹರಿದು ಕೆಳಗಡೆ ಚಹ ಚೆಲ್ಲತಕ್ಕಂಥ ಸನ್ನಿವೇಶ ಇರ್ತದೆ. ಅವಾಗ ಆ ಜೇನಿನ ಒಂದು ವಾಸನೆಗೆ ಇರುವೆಗಳು ಹತ್ತತಕ್ಕಂತ ಕಾಟ ಇರ್ತದೆ ಮೊದಲನೇದಾಗಿ. ಎರಡನೇದಾಗಿ ಆ ಜೇನು ಚೆಲ್ಲಿತ್ತಂತ ಹೇಳಿದ್ರೆ ಜೇನುಗಳ ರೆಕ್ಕೆಗಳಿಗೆ ಅದು ಜೇನುತುಪ್ಪ ಅಂಟುಕೊಂಡು ಹಾರಾಡ್ಲಿಕ್ಕೆ ತ್ರಾಸಾಗುತ್ತೆ. ಹಾಗಾಗಿ ಆ ಜೇನಿನ ಭಾಗವನ್ನ ನಾವು ತೆಗಿಬೇಕು. ತೆಗೆದು ಬರೀ ಮೊಟ್ಟೆ ಮರಿಗಳಿರ್ತಕ್ಕಂಥ ಭಾಗವನ್ನ ಯಾವುದೇ ಹಾನಿ ಮಾಡದೆ ಅವಕ್ಕೆ ಹಗುರವಾಗಿ ನಾವು ಅದನ್ನ ಈ ಬಾಳೆಯ ದಾರದಿಂದ ಬಿಗಿಯಾಗಿ ಕಟ್ಟಬೇಕು. ನಂತರ ಹಾರಕೊಂಡು ಹೊರಗಡೆ ಕೂತಿರತಕ್ಕಂಥ ಜೇನಿನ ಗುಂಪಿಗೆ ಕೈ ಹಾಕ. ಮೊದಲಿಗೆ ನಮಗೆ ರಾಣಿ ಯಾರು ಅನ್ನೋದನ್ನ ಗುರುತಿಳಿಯುವಂತ ಒಂದು ಶಕ್ತಿ ನಮ್ಗೆ ಬೇಕು. ಗಿಡದ ಮೇಲೆ ಕೂತಿರ್ತಾವ ಸಾಧಾರಣವಾಗಿ ಇಡಬೇಕಲ್ಲ. ಹೌದು, ಅದೇ ಇರೋದಲ್ಲಿ ಕೆಲವು ಸಲ ಏನಾಗುತ್ತೆ ಅದು ನಮ್ಮ ಕೈ ಅಳತೆಗೆ ಹೋಗಿ ಕೂತಿರಬಹುದು, ಕೆಲವು ಬಹಳ ಎತ್ತರವಾದ ಪ್ರದೇಶದಲ್ಲಿ ಹೋಗಿ ಕೂತಿರ್ತಾವ. ನಮಗೆ ಅನುಕೂಲ ಇತ್ತಂತ ಹೇಳಿದ್ರೆ ನಿಚ್ಚಣಿಕೆ ಹಾಕೊಂಡು ಆ ಕೊಂಬೆಗಳನ್ನ ಹತ್ತಿ ಅಲ್ಲಿಂದ ಸಂಗ್ರಹಣೆ ಮಾಡಬಹುದು. ಮಾಡೋದಿಲ್ಲ ಸರ್, ತುಡುವೆ ಜೇನು ಬಹಳ ಸ್ನೇಹಿ ಜೇನು, ಅದು ನಮಗೆ ತಾಳ್ಮೆ ಚೆನ್ನಾಗಿತ್ತಂದ್ರೆ ಅವು ನಮ್ಮ ಜೊತೆಗೆ ಸಹಕಾರ ಕೊಡ್ತಾವ. ರಾಣಿ ಜೇನು ತರಲಿಕ್ಕೆ ಮೊದಲು ಪ್ರಯತ್ನ ಮಾಡಬೇಕು. ಅಂದ್ರೆ ಅದು ಸಿಗ್ಲಿಲ್ಲ, ನಮಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆ ಎಲ್ಲ ಗುಂಪಿನ ಹುಳಗಳನ್ನೆಲ್ಲ ಅಷ್ಟನ್ನು ನಾವು ಕೈಯಲ್ಲಿ ಬುಕ್ಸಲ್ಲಿ ಇಟ್ಕೊಂಡು ಮಚ್ಚರದಾನಿಯ ಒಂದು ಬಲೆ ಒಳಗೆ ತುಂಬಿಕೊಂಡು ತಗೊಂಡ್ಬರ್ಬೇಕು, ಅಥವಾ ದಿಂಬಿನ ಕವರ್ ಒಳಗೆ ತುಂಬಿಕೊಂಡು ತಂದು ಈ ಪೆಟ್ಟಿಗೆ ಒಳಗೆ ಉದುರಿಸಬೇಕಾಗತ್ತೆ. ಇರ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಮೊಟ್ಟೆ ಮರಿಗಳಿರ್ತಕ್ಕಂಥ ಫ್ರೇಮ್ ಅನ್ನ ನಾವು ಒಂದು ಕಟ್ಟಿಗೆಗೆ ಕಟ್ಟಕೊಂಡು ಹಾನಿ ಆಗಲಾರ್ದಂಗೆ ಕಟ್ಟಕೊಂಡು ಅವುಗಳಿಗೆ ಸೋಕ್ಸಿದ್ರೆ ಅದು ಬಂದ್ ಮೆತ್ಕೊಂಡ್ಬಿಡ್ತವೆ, ಅದರ ಮೇಲೆ ಹತ್ಕೊಳ್ತಾವ, ಅದನ್ನ ನಿಧಾನಕ್ಕೆ ನಾವು ಇಳಿಸ್ಕೋಬೇಕಾಗತ್ತೆ. ಇದು ಒಂದು ಪದ್ಧತಿಯನ್ನು ನಾವು ಮಾಡ್ತೀವಿ, ಅನುಸರಿಸ್ತೀವಿ. ಇನ್ನು ನಮ್ಮ ಕಣ್ಣ ಹತ್ತಿರದಲ್ಲಿ ಅಥವಾ ಕೈ ಹತ್ತಿರದಲ್ಲೇ ಇದೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ರಾಣಿ ಜೇನನ್ನು ಹುಡುಕಿದ್ರೆ ಮೊದಲೇ ರಂಧ್ರ ಕೊರೆದಿರತಕ್ಕಂಥ ಗಾಳಿ ಆಡ್ಲಿಕ್ಕೆ ರಂಧ್ರ ಕೊರೆದಿರತಕ್ಕಂಥ ಮತ್ತೆ ಸ್ವಲ್ಪ ಜೇನುತುಪ್ಪವನ್ನು ಒಂದು ಹತ್ತಿಯಲ್ಲಿ ಹಾಕಿ ಹಚ್ಚಿರ್ತಕ್ಕಂಥ ಒಂದು ಕಡ್ಡಿ ಪೊಟ್ಟನ ಸಿದ್ಧ ಮಾಡಿಟ್ಕೋಬೇಕು. ನಿಧಾನವಾಗಿ ರಾಣಿ ಜೇನನ್ನು ಅದರೊಳಗಡೆ ವರ್ಗಾವಣೆ ಮಾಡಿಕೊಳ್ಬೇಕು. ಈ ಮೊಟ್ಟೆ ಮರಿಗಳಿರ್ತಕ್ಕಂಥ ಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಇರಿಸಿ ಮುಚ್ಚಳವನ್ನು ಮುಚ್ಚಿಬಿಡಬೇಕು. ಮುಚ್ಚಿದ್ರೆ ಆ ಒಂದು ರಾಣಿ ಜೇನಲ್ಲಿ ದವಡೆ ಹಲ್ಲುಗಳ ಗ್ರಂಥಿಗಳಿರ್ತದೆ, ಅದರಲ್ಲಿ ಕ್ವೀನ್ ಸಬ್ಸ್ಟೆನ್ಸ್ ಅಂತ ರಿಲೀಸ್ ಆಗುತ್ತೆ. ಕ್ವೀನ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ನಾವು, ಅದು ತನ್ನ ಇರುವಿಕೆಯನ್ನ ಕೆಲಸಗಾರ ಹುಳುಗಳಿಗೆ ವರ್ಗಾವಣೆ ಮಾಡ್ತದೆ. ಆ ಕ್ವೀನ್ ಸಬ್ಸ್ಟೆನ್ಸ್ ಇರತಕ್ಕಂಥ ಸಿಗ್ನಲ್ ಸಂದೇಶ ಕೊಡ್ತದೆ. ಅದರ ಆಕರ್ಷಣೆಗೆ ಎಲ್ಲ ಹುಳುಗಳು ಅದನ್ನ ಹಿಂಬಾಲಿಸಿಕೊಂಡು ಬರ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕೇವಲ ಒಂದು 10-15 ಸೆಕೆಂಡ್ ಅಲ್ಲಿ ಇಡೀ ಗೂಡಿನ ಹುಳ ಎಲ್ಲ ಬಂದ್ಬಿಡ್ತದೆ. 15 ಸೆಕೆಂಡ್ ಅಲ್ಲಿ ರಾಣಿ ಸಿಕ್ಕಿದ್ರೆ 10-15 ಸೆಕೆಂಡ್ ಅಲ್ಲಿ ಸಾವಿರಾರು ಹುಳುಗಳು ನಮ್ಮ ಪೆಟ್ಟಿಗೆ ಒಳಗೆ ಬಂದು ಸೇರ್ಕೊಳ್ತಾವ. ಅಷ್ಟೊಂದು ಆಶ್ಚರ್ಯ ಭರಿತವಾದಂತಹ ಒಂದು ಸನ್ನಿವೇಶ ಅದು. ಆದ್ರೂ ಕೆಲವು ಸಲ ಏನಾಗುತ್ತೆ, ಕೆಲವು ಹುಳಗಳು ಬರ್ತವೆ, ಕೆಲವು ಹೊರಗಡೆನೆ ಹಾರಾಡ್ತಾ ಇರ್ತಾವ, ಆ ಒಂದು ಅಸೌಖ್ಯ ಆಗಿರ್ತದೆ, ಅದಕ್ಕೆ ಒಂದು ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, 1-2 ಗಂಟೆಗಳ ಕಾಲ ನಾವು ಆ ಪೆಟ್ಟಿಗೆಯನ್ನು ಹಾಗೆ ಬಿಡಬೇಕು, ಅದೇ ಸ್ಥಳದಲ್ಲೇ ಬಿಡಬೇಕಾಗತ್ತೆ. ಬಿಟ್ಟು 1-2 ಗಂಟೆಗಳ ಅದ ಎಲ್ಲವು ಅಷ್ಟೊತ್ತಿಗೆ ಹುಳಗಳು ಆ ಫ್ರೇಮ್ ಮೇಲೆ ಸೆಟ್ಲ್ ಆಗ್ತಾವ, ಅಂದ್ರೆ ಮೊಟ್ಟೆ ಮತ್ತೆ ಮರಿಗಳ ಮೇಲೆ ಸೆಟ್ಲ್ ಆಗ್ತವೆ. ಅಂತ ಒಂದು ಸನ್ನಿವೇಶದಲ್ಲಿ ನಿಧಾನವಾಗಿ ನಾವು ರಾಣಿ ಜೇನನ್ನ ಹೊರಗಡೆ ಬಿಡಬೇಕು. ಆಗ ಎಲ್ಲ ಹುಳಗಳು ಅದರಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾವ, ಅವು ಅಡ್ಜಸ್ಟ್ ಆಗಿರ್ತದೆ, ಬಂದ್ ಸೇರುತ್ತೆ. ಆದ್ರೂ ಸಹಿತ ನಾವು ಅದೇ ಜಾಗದಲ್ಲಿ ಸಂಜೆ ಸೂರ್ಯ ಮುಳುಗೋ ತನಕ ಪೆಟ್ಟಿಗೆಯನ್ನು ಅಲ್ಲೇ ಬಿಡಬೇಕು. ಅಂದ್ರೆ ಎಲ್ಲ ಹುಳುಗಳು ಅಲ್ಲಿಗೆ ಬಂದು ಸೇರುತ್ತೆ. ನಂತರ ನಾವು ಆ ಜಾಗದಿಂದ ಸುಮಾರು 1-1.5 ಕಿಲೋಮೀಟರ್ ದೂರಕ್ಕೆ ಆ ಪೆಟ್ಟಿಗೆಯನ್ನು ವರ್ಗಾವಣೆ ಮಾಡಬೇಕು. ಇರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಮರುದಿವಸ ಆಗೋತಿ ಎಲ್ಲ ಹುಳುಗಳು ಹಳೆ ಜಾಗಕ್ಕೆ ಹೊರಗೆ ಬಂದು ಬಿಡ್ತಾವ. ಸೊ ಸ್ಥಳ ಬದಲಾವಣೆ ಬಹಳ ಅನಿವಾರ್ಯ. ಅಂತ ಒಂದು ಸನ್ನಿವೇಶದಲ್ಲಿ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ನಾವು ಅದನ್ನ ವರ್ಗಾವಣೆ ಮಾಡಬೇಕಾಗತ್ತೆ. ಇದು ಕಡ್ಡಾಯವಾಗಿ ಮಾಡಬೇಕಾದಂತ ಕೆಲಸ. ಇಷ್ಟು ಮಾಡಿದ್ರೆ ನಮಗೆ ಒಂದು ಕುಟುಂಬ ನಮ್ಮ ಪೆಟ್ಟಿಗೆ ಒಳಗೆ ಬಂದು ಸೇರ್ತು, ನಾವು ಒಂದು ಜೇನು ಕುಟುಂಬವನ್ನ ಹೊಂದ್ಕೊಂಡ್ವಿ ಅಂತ ಅನ್ಕೋಬಹುದು. ಇದು ಒಂದು ನೈಸರ್ಗಿಕವಾಗಿ ಪೊಟ್ರೆ ಒಳಗೆ ಸಿಗತಕ್ಕಂಥದ್ದು. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ನ್ಯಾಚುರಲ್ ಆಗಿ ಈ ಒಂದು ಕುಟುಂಬ ವಿಂಗಡಣೆ ಆಗುತ್ತೆ. ತಮ್ಮಷ್ಟಕ್ಕೆ ತಾವು ಸ್ಥಳ ಅಭಾವದಿಂದ ಮತ್ತೊಂದು ಕಾರಣದಿಂದ ಪಾಲಾಗ್ತಾವ. ಪಾಲಾಗಿದ್ದು ಹಿಂಗೆ ಬಂದು ನಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಕಾಣಿಸುತ್ತೆ. ಅಂತ ಸನ್ನಿವೇಶದಲ್ಲೂ ಇದೇ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಅದನ್ನ ಕ್ಯಾಪ್ಚರ್ ಮಾಡಿಕೊಂಡು ಪೆಟ್ಟಿಗೆ ಒಳಗೆ ಹಾಕಿಟ್ಕೊಳ್ಬಹುದು. ಇದು ಬಹಳ ಮುಖ್ಯ. ಇನ್ನ ಕೆಲವು ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬೀಳೋದಿಲ್ಲ, ಅವು ಯಾವಾಗ ಪಾಲಾಗಿ ಬರ್ತಾವೋ ಎಲ್ಲಿಂದ ಬರ್ತಾವೋ ಗೊತ್ತಾಗಲ್ಲ. ಅಥವಾ ನಮ್ಮ ಹತ್ತಿರದಲ್ಲಿ ಇರತಕ್ಕಂತ ಒಂದು ನೈಸರ್ಗಿಕವಾಗಿ ಇರತಕ್ಕಂತ ಗೂಡು ಪಾಲಾಗಿ ಹೊರಗಡೆ ಬರಬಹುದು, ಬಂದು ಎಲ್ಲರೂ ಸಮೀಪದಲ್ಲಿ ಕೂತ್ಕೋಬಹುದು. ಇಂಥವು ನಾವನ್ನ ಗಮನಿಸ್ತಾ ಇರೋದಕ್ಕೆ ಬಹಳ ಕಷ್ಟ ಆಗತ್ತೆ. ತಾವಾಗೆ ಬಂದು ಕೂತ್ಕೊಳ್ಳಕ್ ಅನುಕೂಲ ಆಗಂಗೆ ನಮ್ಮ ತೋಟದಲ್ಲಿ ಮಡಿಕೆಗಳಿರ್ತದೆ, ಮಣ್ಣಿನ ಮಡಿಕೆಗಳು. ಆ ಮಡಿಕೆಯ ಒಳಭಾಗಕ್ಕೆ ಸ್ವಲ್ಪ ಮೇಣವನ್ನ ಮತ್ತೆ ಸ್ವಲ್ಪ ಚಕ್ಕೆ, ಈ ಚಕ್ಕೆ ಲವಂಗ ಉಪಯೋಗ ಮಾಡ್ತೀವಲ್ಲ, ಆ ಚಕ್ಕೆಯನ್ನ ಪುಡಿ ಮಾಡಿ ಮೇಣದ ಜೊತೆಗೆ ಹಚ್ಚಿ ಮೆತ್ತಬಿಟ್ಟು ಅಲ್ಲೇ ಮರಗಳಿಗೆ ಬೋರ್ಲ್ ಹಾಕಿಟ್ರೆ ಪಾಲಾಗಿ ಬರ್ತಕ್ಕಂತ ಜೇನುಗಳು ಈ ಒಂದು ಮಡಿಕೆಯಲ್ಲಿ ಆಶ್ರಯ ಪಡ್ಕೊಳ್ತಾವ. ತಾವಾಗೆ ಬಂದು ಕೂತ್ಕೊಳ್ತಾವೆ, ಆ ಒಂದು ಮೇಣದ ವಾಸನೆಗವು ಅಟ್ರಾಕ್ಟ್ ಆಗ್ತಾವ. ಅದು ಸೇಫ್ ಅನ್ಸುತ್ತೆ, ಯಾಕಂದ್ರೆ ಬೋರ್ಲ್ ಹಾಕಿಟ್ಟಿರ್ತೀವಿ, ಸಣ್ಣದಾಗಿ ಹೋಗಿ ಬರ್ಲಕ್ಕಷ್ಟೇ ದಾರಿ ಇರ್ತದ. ತಾವಾಗೆ ಬಂದು ಅಲ್ಲಿ ಕೂತ್ಕೊಂತಾವ. ಕೆಲವು ಕಾಲಾನಂತರ ನಾವು ಅದನ್ನ ಗಮನಿಸಿ ಅದನ್ನ ಸಹಿತ ನಮ್ಮ ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೋಬಹುದು. ಅಂದ್ರೆ ಪೆಟ್ಟಿಗೆ ವರ್ಗಾವಣೆ ಮಾಡ್ಕೊಳ್ಳೋದು ಸರಳ ಆಗಿಬಿಡುತ್ತೆ. ಸರಳ ಆಗಿಬಿಡುತ್ತೆ, ನಮಗೊಂದು ಕುಟುಂಬ ತಾನಾಗೆ ಬಂದು ನಮ್ಮ ಕೈಗೆ ನಮ್ಮ ಬಲೆಗೆ ಬಿದ್ದಂಗೆ ಆಗುತ್ತೆ. ಅಂದ್ರೆ ಈ ರೀತಿ ಮಾಡೋದ್ರಿಂದ 2,000 ರೂಪಾಯಿ ಕೊಟ್ಟು ಒಂದು ಕುಟುಂಬ ಖರೀದಿ ಮಾಡೋದನ್ನ ನಾವು ಉಳಿಸ್ಕೊಳ್ಬಹುದು. ಇಲ್ಲಿ 2,000 ರೂಪಾಯಿ ಉಳಿಸ್ಕೊಳ್ಬಹುದು. ಯಾರಿಗಾದ್ರೂ ಈ ಒಂದು ತೋಟಗಳಿದ್ರೆ ಸಾಧ್ಯವಾದಷ್ಟು ಅಲ್ಲಲ್ಲಿ ಅಲ್ಲಲ್ಲೇ ಇಂತಹ ಒಂದೊಂದು ಮಡಿಕೆಯನ್ನ ಬೋರ್ಲ್ ಹಾಕಿ ಕಟ್ಟಿಟ್ರೆ ತಾವಾಗಿ ನೈಸರ್ಗಿಕವಾಗಿ ಬಂದು ಜೇನು ಅಲ್ಲಿ ಕೂತ್ಕೊಳ್ಳೋದನ್ನ ನಾವು ನೋಡ್ತೀವಿ. ಇನ್ನು ನಿಮಗೆ ಪೆಟ್ಟಿಗೆ ಹಾಕೊಳ್ಳಿಕ್ಕಾಗಲಿಲ್ಲ ಅಂತಂದ್ರು ಸಹಿತ ಅವುಗಳ ಒಂದು ಒಡನಾಟ ನೋಡ್ಕೊಂತಾ ಇದ್ದು ನಾವು ಸಾಧ್ಯ ಆದಾಗ ಅಲ್ಲಲ್ಲೇ ಆಗಾಗ ತುಪ್ಪವನ್ನು ತೆಕ್ಕೊಳ್ಳಿಕ್ಕ ಅಥವಾ ಅದನ್ನ ಕುಟುಂಬ ವಿಂಗಡಣೆ ಮಾಡ್ಕೊಳ್ಳಿಕ್ಕೂ ಸಹ ಸಾಧ್ಯವಾಗುತ್ತೆ. ಆದ್ರೆ ಗಡಿಗೆಯಲ್ಲಿ ಮಾತ್ರ ಅವು ಗೂಡು ಕಟ್ಟೋದಿಲ್ಲ. ಗಡಿಗೆಯಲ್ಲೂ ಗೂಡು ಕಟ್ತಾವ, ಆದ್ರೆ ನಮಗೆ ತುಪ್ಪ ತೆಗಿಲಿಕ್ಕೆ ಕಷ್ಟ ಆಗತ್ತೆ. ಕೈ ಹಾಕ್ಲಿಕ್ಕೆ ಅಲ್ಲ, ಕೈ ಹಾಕಬಹುದು, ಬಟ್ ಏನಾಗುತ್ತೆ ಒಂದ್ಸಲಿ ನಾವು ಆ ತಟ್ಟನ್ನ ಮುರಿದ್ರೆ ಮತ್ತೆ ಅಂಟಿಸ್ಲಿಕ್ಕೆ ಬರೋದಿಲ್ಲ. ಆಗ ಕಡ್ಡಾಯವಾಗಿ ನಾವು ಆ ಬಾಕ್ಸಿಗೆ ಶಿಫ್ಟ್ ಮಾಡಬೇಕಾಗತ್ತೆ, ವರ್ಗಾವಣೆ ಮಾಡಬೇಕಾಗತ್ತೆ. ಅಂದ್ರೆ ಸರಳವಾಗಿ ಇದನ್ನ ನಾವು ವರ್ಗಾವಣೆ ಮಾಡಿಕೊಂಡು ಜೇನು ಸಾಕಾಣಿಕೆ ಮಾಡ್ಕೊಳ್ಬಹುದು. ಹೌದು, ಇನ್ನು ನಮ್ಮಲ್ಲಿ ಕೆಲವು ಸಂದರ್ಭದಲ್ಲಿ ನಮ್ಮಲ್ಲೇ ಇರತಕ್ಕಂತಹ ಜೇನುಗಳು ಹೆಚ್ಚಾಗಿರ್ತವೆ, ನಾವೇ ಸ್ವತಃವಾಗಿ ಡಿವಿಷನ್ ಮಾಡಬೇಕಾಗತ್ತೆ, ಅಂದ್ರೆ ಪಾಲ್ ಮಾಡಬೇಕಾಗತ್ತೆ. ಯಾಕಂದ್ರೆ ನಮಗೆ ಅದು ಕುಟುಂಬ ತುಂಬಿದೆ ಅಂತಾಗತ್ತೆ, ನಮ್ಮ ಪೆಟ್ಟಿಗೆಗಳ ಸಂಖ್ಯೆ ಜಾಸ್ತಿ ಮಾಡಬೇಕಂತ ನಾವು ಅನ್ಕೊಂತೀವಿ. ಆವಾಗ ಮಾಡೋದು ವಿಧಾನ ಹೇಗಪ್ಪ ಅಂತ ಹೇಳಿದ್ರೆ, ಹೆಚ್ಚಾಗಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ನೋಡ್ಕೊಳ್ಬೇಕು, ನಮಗೆ ಒಂದರಲ್ಲಿ ರಾಣಿ ಉಳ್ಕೊಳ್ಬೇಕು, ಇನ್ನೊಂದರಲ್ಲಿ ರಾಣಿ ತೆಗಿಬೇಕು. ಗಂಡು ಹುಳುಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಒಂದು ಪೆಟ್ಟಿಗೆಯಿಂದ 4 ಫ್ರೇಮ್ನಷ್ಟು ಹುಳವನ್ನು ತೆಗೆದು ಬೇರೆ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಸುಮಾರು 1-2 ಕಿಲೋಮೀಟರ್ ದೂರದಲ್ಲಿ ಆ ಪೆಟ್ಟಿಗೆಯನ್ನ ನಾವು ವರ್ಗಾವಣೆ ಮಾಡಿದ್ದೇ ಆದ್ರೆ ನಾವು ಡಿವಿಷನ್ ಮಾಡಿದಂತ 9ನೇ ದಿವಸಕ್ಕೆ ಸರಿಯಾಗಿ ಅಲ್ಲಿ ಹೊಸ ರಾಣಿ ಉತ್ಪತ್ತಿ ಆಗಿರ್ತದೆ. ಒಂದು ಪೆಟ್ಟಿಗೆಯಲ್ಲಿ ಮಾತ್ರ ರಾಣಿ ಇರ್ತದೆ, ಇನ್ನೊಂದ್ರಲ್ಲಿ ಇರೋದಿಲ್ಲ. ಯಾವ್ದ್ರಲ್ಲಿ ರಾಣಿ ಇರೋದಿಲ್ಲ ಹುಳಗಳು ತಕ್ಷಣ ಹುಡುಕ್ತಾವ ರಾಣಿ ಎಲ್ಲಿದಾಳ, ರಾಣಿ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ತಕ್ಷಣದಲ್ಲೇ ಒಂದು ಕೋಶವನ್ನ ಅವು ರಾಣಿ ಕಣವಾಗಿ ಪರಿವರ್ತನೆ ಮಾಡಿಬಿಡ್ತಾವೆ, ಕೆಲಸ ಪ್ರಾರಂಭ ಆಗಿಬಿಡ್ತದೆ. ರಾಣಿ ಕಣ ಉತ್ಪತ್ತಿ ಆದ ತಕ್ಷಣ ಕರೆಕ್ಟ್ ಆಗಿ 9ನೇ ದಿವಸಕ್ಕೆ ಹೊಸ ರಾಣಿ ಆ ಗೂಡಿನಲ್ಲಿ ಹುಟ್ಟಿದಾಳೆ. ನಾವು ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದು, ನೀವು 8ನೇ ದಿವಸ ತೆಗೆದು ನೋಡಿದ್ರೆ ಆ ಒಂದು ರಾಣಿ ಕಣ ಪೂರ್ತಿ ಕಪ್ಪಾಗಿರ್ತದೆ, ಬೆಳಗ್ಗೆ ಹೊತ್ತಿಗೆ ಹೊಸ ರಾಣಿ ಆಚೆ ಬರ್ತದೆ. ಇದು 9ನೇ ದಿವಸ. ಅಂದ್ರೆ ಒಂದು 15 ದಿವಸ ಬಿಟ್ಟು ನೀವು ಮತ್ತೆ ಆ ಪೆಟ್ಟಿಗೆಯನ್ನ ಮೂಲ ಸ್ಥಳಕ್ಕೆ ತಂದಿಟ್ಕೊಂಡ್ರು ಸಹಿತ ಒಂದೇ ಪೆಟ್ಟಿಗೆಯಲ್ಲಿ ಇದ್ದ ಹುಳ ಆದ್ರೂ ಸಹಿತ ಮತ್ತೆ ಹಳೆ ಪೆಟ್ಟಿಗೆಗೆ ಹೋಗೋದಿಲ್ಲ, ಬೇರೆನೆ ಕುಟುಂಬ ತಮ್ಮದೇ ಆದಂತ ಬೇರೆ ಕುಟುಂಬವನ್ನೇ ಮಾಡ್ಕೊಂಡಿರ್ತಾವ. ಆದ್ರೆ ತಕ್ಷಣ ಪಕ್ಕದಲ್ಲೇ ಇಟ್ಟರೆ ಎಲ್ಲ ಹುಳುಗಳು ಹಳೆ ಪೆಟ್ಟಿಗೆಗೆ ಬಂದ್ಬಿಡ್ತವೆ. ಇದೊಂದು ಎಚ್ಚರಿಕೆಯನ್ನ ನಾವು ನೋಡ್ಕೊಳ್ಬೇಕು. ಸರ್, ಇನ್ನೊಂದು ಈಗ ಜೇನೊಳಗೆ ನೀವು ಹೇಳಿದ್ರೆ ಬಹಳಷ್ಟು ಔಷಧೀಯ ದೃಷ್ಟಿಯಿಂದ ಮುಖ್ಯವಾಗಿರುವಂತದ್ದು ಮತ್ತು ಕಾಸ್ಟ್ಲಿ ಇರುವಂತದ್ದು ನಸರು ಜೇನು, ಮಿಶ್ರಿ ಜೇನು ಅಥವಾ ರಾಳ ಜೇನು. ಈ ನಸರು ಜೇನು ನೈಸರ್ಗಿಕವಾಗಿ ಹೆಂಗೆ ಸಿಗ್ತದೆ, ಅದನ್ನ ಈ ರೀತಿ ನಾವು ಕುಟುಂಬವನ್ನು ವರ್ಗಾವಣೆ ಮಾಡಬಹುದು ಹೇಗೆ? ನಸರು ಜೇನು ಸಾಧಾರಣವಾಗಿ ನಮ್ಮ ಎಲ್ಲ ಹಳೆ ಕಟ್ಟಡಗಳ ಒಳಗೆ ಅಥವಾ ಕಿಟಕಿಗಳ ಸಂಧಿಗಳಲ್ಲಿ ಬಹಳ ಸಣ್ಣ ಗೂಡುಗಳನ್ನು ನಾವು ನೋಡ್ತೀವಿ. ಸಣ್ಣ ನೊಣಕ್ಕಿಂತ ಸಣ್ಣದಾದಂತಹ ಒಂದು ಜಾತಿ ಇವು, ನಮ್ಮ ಮಾಮೂಲಿ ಮನೆ ನೊಣಕ್ಕಿಂತ ಸಣ್ಣದಾದ ಗಾತ್ರದಲ್ಲಿ ಸಣ್ಣದಾದಂತ ನೊಣಗಳು. ಸಣ್ಣದಾಗಿ ಒಂದು ಕೊಳವೆ ಆಚೆ ಬಂದಿರುತ್ತೆ ಅಷ್ಟೇ, ಅದರ ಗುರುತು, ಅಲ್ಲಿಂದ ನೊಣಗಳು ಆಚೆ ಬರ್ತಾ ಇರ್ತವೆ. ಇದ್ರಂಗೆ ಕಣ್ಣಿ ಕಾಣಂಗೆ ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ, ಸಣ್ಣ ಕೊಳವೆ ಅಷ್ಟೇ, ಸೆಂಟಿಮೀಟರ್ಗಿಂತ ಕಡಿಮೆ ಇರತಕ್ಕಂತ ಒಂದು ಕೊಳವೆ ಆಚೆ ಬಂದಿರ್ತದೆ ಆ ತೂತಿಂದ, ಅಲ್ಲಿಂದ 100 ಸಂಖ್ಯೆಯಲ್ಲಿ ಹುಳಗಳು ಓಡಾಡ್ತಾ ಇರೋದನ್ನ ನಾವು ನೋಡ್ತೀವಿ. ಇದನ್ನ ಇತ್ತೀಚೆಗೆ ನಾವು ಅದನ್ನ ಪೆಟ್ಟಿಗೆಗಳ ರೂಪದಲ್ಲಿ ಸಹಿತ ಅದನ್ನ ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೀವಿ. ಈ ಒಂದು ನಸರು ಜೇನನ್ನು ಸಾಕಾಣಿಕೆ ಮಾಡಲಿಕ್ಕೆ ಬೇರೆಯದೇ ವಿವಿಧ ಪೆಟ್ಟಿಗೆಯನ್ನ ನಾವು ರಚನೆ ಮಾಡ್ತಾ ಇದೀವಿ. ಹಲವಾರು ಜನ ರೈತರು ಅದನ್ನ ಈ ಬಿದಿರಿನ ಬೊಂಬಿನ ಒಂದು ರಚನೆಯಲ್ಲಿ ಸಹಿತ ಅದನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಬಿದಿರಿನ ಬೊಂಬನ್ನ ಮದ್ದಿಕ್ಕೆ ಸೀಳಿ, ಅರ್ಧ ಭಾಗಕ್ಕೆ ಸೀಳಿ, ಅದನ್ನ ಬಿಗಿಯಾಗಿ ಕಟ್ಟಿ ಸಣ್ಣದೇ ಒಂದು ರಂಧ್ರ ಓಗಾಡ್ಲಿಕ್ಕೆ ಜಾಗ ಬಿಟ್ಟು ಅದರಲ್ಲಿ ಸಹಿತ ಈ ಗೂಡನ್ನಿಟ್ಟು ಸಾಕಾಣಿಕೆ ಮಾಡ್ತಾರೆ. ರಾಣಿಯನ್ನು ಒಳಗೆ ಬಿಟ್ಟು ಸಾಕಾಣಿಕೆ ಮಾಡೋದನ್ನ ನಾವು ನೋಡ್ತೀವಿ. ಈ ಒಂದು ಗೋಡೆಗಳಲ್ಲಿ ಇರತಕ್ಕಂತ ಈ ನಸರು ಜೇನನ್ನ ನಾವು ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೋಬೇಕು ಅಥವಾ ಈ ಒಂದು ಬಿದಿರಿನ ಕೊಳವೆಗೆ ವರ್ಗಾವಣೆ ಮಾಡ್ಕೊಳ್ಬೇಕಂತಂದ್ರೆ ಆ ರಂಧ್ರಗಳ ಮೇಲೆ ಈ ಒಂದು ತೆಂಗಿನಕಾಯಿನ ಒಂದು ಚಿಪ್ಪು, ಅದನ್ನ ನಾವು ಬೋರ್ಲ್ ಹಾಕಬೇಕಾಗತ್ತೆ. ಹಾಕಿಬಿಟ್ಟು ಆ ಕಣ್ಣುಗಳಿರ್ತಾವ, ಮೂರು ಕಣ್ಣುಗಳಿರ್ತದ ಚಿಪ್ಪಿನ ಮೇಲೆ, ಯಾವ್ದಾದ್ರು ಒಂದನ್ನ ರಂಧ್ರ ಮಾಡಬೇಕು. ಒಂದನ್ನ ರಂಧ್ರ ಮಾಡಿ ಆ ಚಿಪ್ಪನ್ನ ಅಲ್ಲಿಗೆ ಅಂಟಿಸ್ಬಿಡ್ಬೇಕು, ಆ ಗೋಡೆಗೆ ಅಂಟಿಸ್ಬಿಡ್ಬೇಕು. ಅಂಟಿಸಿದಾಗ ಏನಾಗುತ್ತೆ, ಆ ಗೋಡೆ ಒಳಗಿರ್ತಕ್ಕಂತ ಗೂಡು ಕ್ರಮೇಣ ಒಂದು ಎರಡು ಮೂರು ತಿಂಗಳ ಸಮಯ ತಗೊಳ್ತದ, ಕ್ರಮೇಣವಾಗಿ ಗೂಡಿಂದ ಹೊರಗಡೆ ಬಂದು ತೆಂಗಿನ ಚಿಪ್ಪಲ್ಲಿ ಗೂಡು ಮಾಡ್ಕೊಳ್ತಾವ. ನಾವು ಅಂಟಿಸಿರ್ತಕ್ಕಂಥ ತೆಂಗಿನ ಚಿಪ್ಪಲ್ಲಿ ಅದನ್ನ ನಿಧಾನವಾಗಿ ನಾವು ತೆಗೆದು ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೊಳ್ಬಹುದು, ತೆಗೆದುಕೊಳ್ಬಹುದು ಮಾಮೂಲಿ ಪೆಟ್ಟಿಗೆಗೆ. ಇರಲಿಲ್ಲ ಅಂತ ಹೇಳಿದ್ರೆ ನಾವು ಈಗಾಗಲೇ ಬಿದಿರಿನ ಬೊಂಬನಲ್ಲಿ ಗೂಡನ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆ ಬಿದಿರಿನ ಗೂಡನ್ನೇ ಆ ಗೋಡೆಗೆ ಅಂಟಿಸಬೇಕು, ಆ ಒಂದು ಸರಿಯಾಗಿ ರಂಧ್ರವನ್ನು ಕೊರೆದು ಹೊಂದಿಸಬೇಕು. ಬಹಳ ದೂರ ಆ ಒಂದು ರಂಧ್ರದಲ್ಲಿ ಹುಳಗಳು ಸಂಚಾರ ಮಾಡಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಏನಾಗುತ್ತೆ ಕ್ರಮೇಣವಾಗಿ ತನ್ನ ಗೂಡನ್ನೇ ಹೊರಗೆ ತರುತ್ತದೆ, ಬಿದಿರಿನ ಬೊಂಬ ಒಳಗೆ ತಗೊಂಬರ್ತದೆ ನಸರು ಜೇನು. ಕ್ರಮೇಣವಾಗಿ ಅದನ್ನ ನಾವು ಸ್ಥಳಾಂತರಿಸಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ಅದನ್ನ ನಾವು ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ, ನಸರು ಜೇನಲ್ಲಿ ಈ ಒಂದು ರಾಣಿಯನ್ನ ಇದನ್ನ ಗುರುತಿಸೋದು ಬಹಳ ಕಷ್ಟ, ಎಲ್ಲವೂ ಸಣ್ಣದೇ, ಎಲ್ಲ ಒಂದೇ ತರ ಕಾಣಿಸುತ್ತೆ. ಮತ್ತೆ ನಾವು ಮುಖ ಇಟ್ಟು ನೋಡಿದ್ರೆ ನಮ್ಮ ಮುಖಕ್ಕೆ ಮೂಗಿಗೆ ಕಿವಿಗೆ ತುಂಬಿಕೊಂಡ್ಬಿಡ್ತಾವ, ಎಲ್ಲ ಮುತ್ಕೊಂಡ್ಬಿಡ್ತಾವ. ಹಾಗಾಗಿ ಬಹಳ ತಾಳ್ಮೆಯಿಂದ ಬಹಳ ನಿಧಾನವಾಗಿ ಬಹಳ ಅನುಭವದಿಂದ ಇಲ್ಲಿ ಕಂಡುಹಿಡಿಬೇಕಾಗತ್ತೆ ನಾವು. ಮತ್ತೆ ತುಪ್ಪ ಸಹಿತ ಬಹಳ ಕಡಿಮೆ, ಬಹಳ ರುಚಿಯಾದಂತ ತುಪ್ಪ. ಆದ್ರೆ ಈ ಒಂದು ಜೇನಿನ ವಿಶೇಷ ಏನಂತ ಹೇಳಿದ್ರೆ, ಒಂದು ಕಡೆ ಗೂಡು ಮಾಡಿದ್ರೆ ಸುಮಾರು 20-30 ವರ್ಷಗಳು ಒಂದೇ ಜಾಗದಲ್ಲಿ ಇರ್ತಾವ. ಸ್ಥಳಾಂತರ ಆಗೋದು ಬಹಳ ಕಡಿಮೆ, ಒಂದೇ ಜಾಗದಲ್ಲಿ 20-30 ವರ್ಷ ಒಂದೇ ಜಾಗದಲ್ಲಿ ನೆಲೆ ನಿಂತು ಗೂಡನ್ನು ಇರತಕ್ಕಂತ ಒಂದು ಗುಣವನ್ನು ಇವು ಹೊಂದ್ಕೊಂಡಿರ್ತಾವ. ಅಂದ್ರೆ ನೀವು ಹೇಳೋ ಪ್ರಕಾರ ಸರ್, ಒಂದು ಗೂಡಿಂದ ಒಂದು 100 ml ಬರ್ಲಿಕ್ಕಿಲ್ಲ ತುಪ್ಪ? ಬಹಳ ಕಡಿಮೆ ಸರ್, 50-60 ml ಬಂದ್ರೆ ಜಾಸ್ತಿ ಆಯ್ತು. ಅದಕ್ಕೆ ಅದಕ್ಕೆ ಒಂದು ಗುಣಮಟ್ಟ ಬಹಳ ಇದೆ, ಔಷಧಿ ಗುಣಗಳು ಬಹಳ ಇದಾವೆ. ಹೌದು, ಇದೆಲ್ಲ ಮಾರ್ಕೆಟ್ ನ ಸಿಗುತ್ತೆ ಸರ್? ಸಾಕಷ್ಟು ಸಿಗುತ್ತೆ ಸರ್. ಇವತ್ತು ಮಾರ್ಕೆಟ್ ನಲ್ಲಿ ಯಾವುದೇ ಜೇನನ್ನು ಕೇಳಿದ್ರು ಕೊಡ್ತಾರೆ, ಆದ್ರೆ ಶುದ್ಧ ಬೇಕು ಅಂತ ಹೇಳಿದ್ರೆ ನೀವೇ ತಯಾರು ಮಾಡ್ಕೊಳ್ಬೇಕು. ಬಹಳ ಒಳ್ಳೆಯದು ಸರ್. ಈಗ ನಾವು ಸಾಕಷ್ಟು ಜೇನು ಸಾಕಾಣಿಕೆ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮ ಒಂದು ಈ ಸರಣಿ ನಾವು ರಚನೆ ಮಾಡಿ ಪ್ರಸಾರ ಮಾಡಿರುವಂತಹ ಮುಖ್ಯ ಉದ್ದೇಶ ಏನಂತಂದ್ರೆ, ನಮ್ಮ ರೈತರಲ್ಲಿ ಜೇನು ಕೃಷಿ ಬಗ್ಗೆ ಒಂದು ತಿಳುವಳಿಕೆಯನ್ನು ಮೂಡಿಸಬೇಕು, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಅವರು ಜೇನು ಕೃಷಿ ಮಾಡಲಿಕ್ಕೆ ಮುಂದೆ ಬರಬೇಕು. ಅಥವಾ ಕನಿಷ್ಠ ಒಬ್ಬ ರೈತ ಒಂದು ಪೆಟ್ಟಿಗೆ ಆದ್ರೆ ಇಟ್ಕೊಂಡು ಮಾಡಿದ್ದೆ ಆದ್ರೆ ನಮ್ಮ ಒಂದು ಉದ್ದೇಶ ಈಡೇರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಒಂದು ವಿಚಾರ ಮಾಡಿಕೊಂಡಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ಅವರಲ್ಲಿ ಏನು ಒಂದು ಅಪೀಲ್ ಅನ್ನು ನೀವು ಮಾಡ್ಕೊಳ್ಳಿಕ್ಕೆ ಇಷ್ಟಪಡುತ್ತೀರಿ? ಬಹಳ ಮುಖ್ಯವಾಗಿ ರೈತ ಬಾಂಧವರು ಅನ್ಕೊಳ್ಬೇಕಾಗಿದ್ದು, ನಮ್ಮ ಒಂದು ಕೃಷಿ ಉಳಿಬೇಕು ನಮ್ಮಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಗೆ ಒಂದು ಅರಿವು ಬರಬೇಕು, ಜೇನು ಬೇಕೇ ಬೇಕು. ನಮ್ಮ ಎಲ್ಲಾ ಹೊಲಗಳಲ್ಲಿ ಜೇನು ಉಳ್ಕೊಳ್ಬೇಕು. ಮೊದಲನೇದಾಗಿ ಆ ಒಂದು ಬೆಳೆಗಳ ಇಳುವರಿ ಹೆಚ್ಚಳಕ್ಕೆ ಜೇನು ಬೇಕು, ನನ್ನ ಮನೆ ಬಳಕೆಗೂ ಸಹಿತ ಜೇನು ಬೇಕು. ಹಂಗಾಗಿ ಕನಿಷ್ಠ ಒಂದು ಪೆಟ್ಟಿಗೆ ಆದ್ರೂ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಒಂದು ಪೆಟ್ಟಿಗೆ ಆದ್ರೂ ಇಟ್ಟರೆ ಜೇನು ಉಳಿತದೆ, ಆ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ನಮ್ಮದೇ ಹೊಲ ಇರಬೇಕು ಅಂತ ಇಲ್ಲ, ಆ ಹೊಲದಲ್ಲೇ ಇಡಬೇಕಂತಿಲ್ಲ, ನಮ್ಮ ಮನೆ ಬಾಗಿಲಲ್ಲಿ ಇಟ್ಟರು ಸಹಿತ ಜೇನು ನಮಗೆ ತುಪ್ಪವನ್ನು ಕೊಡ್ತದೆ. ಇದು ಬಹಳ ಮುಖ್ಯವಾದದ್ದು. ಎರಡನೇದಾಗಿ ನಾವು ಅದಕ್ಕೆ ಹೆಚ್ಚಿನ ಒಂದು ಆರೈಕೆ ಮಾಡಬೇಕಾದಂತ ಸನ್ನಿವೇಶ ಇಲ್ಲ. ಹುಲ್ಲು ಹಾಕೋದು, ನೀರು ಹಾಕೋದು, ಹಿಂಡಿ ಬೆಳೆಯೋದು ಇಂಥದ್ದೇನು ಇರುವುದಿಲ್ಲ. ತನ್ನ ಆರೋಗ್ಯವನ್ನು ನೋಡ್ಕೊಂತಾ ಇರ್ತದೆ. ನಮ್ಮ ಕೆಲವು ಕಣ್ಣೆಚ್ಚರಿಕೆ ಕ್ರಮಗಳನ್ನು ಮಾತ್ರ ನಾವು ಅನುಸರಿಸಬೇಕು. ಹಾಗಾಗಿ ಎಲ್ಲಾ ರೈತ ಬಾಂಧವರು ಕನಿಷ್ಠ ಒಂದು ಜೇನು ಪೆಟ್ಟಿಗೆಯನ್ನಾದರೂ ಇಟ್ಕೊಂಡು ಅದಕ್ಕೆ ಅಗತ್ಯವಾದಂತ, ಯಾಕಂದ್ರೆ ಪೆಟ್ಟಿಗೆಯನ್ನು ಇಟ್ಕೊಳ್ಳೋಕೆ ಮುಂಚೆ ಒಂದು ಪೂರಕವಾದಂತಹ ಒಂದು ತರಬೇತಿಯನ್ನು ತಗೊಂಡು ಒಂದು ಪೆಟ್ಟಿಗೆಯನ್ನಾದರೂ ಇಟ್ಕೊಳ್ಳಿ. ಮತ್ತೆ ಈ ಒಂದು ಪೆಟ್ಟಿಗೆ ಹೆಚ್ಚಾದಂತೆಲ್ಲ, ನಿಮಗೆ ಒಂದು ಅರಿವು ಮೂಡಿ ಹೆಚ್ಚಾದಂತೆಲ್ಲ, ಒಂದು ಸಣ್ಣದಾಗಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲೇ ಒಂದು ಜೇನು ಕೃಷಿಕರ ಒಂದು ಸಂಘವನ್ನ ಸ್ಥಾಪನೆ ಮಾಡಿಕೊಂಡು ಇವತ್ತೊಂದು ದಿವಸ ಅದನ್ನ ಸೊಸೈಟಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಒಂದು ಕಂಪನಿ ಮಾಡ್ಕೊಳ್ಳಿಕ್ಕೆ, ರೈತ ಉತ್ಪಾದಕ ಕಂಪನಿ ಮಾಡ್ಕೊಳ್ಳಿಕ್ಕೆ ಸಹ ಇವತ್ತು ಸಾಕಷ್ಟು ಸಹಾಯಧನ ನಬಾರ್ಡ್ ಅವಕಾಶಗಳಿದಾವೆ. ಅಂತಹ ಒಂದು ಕಂಪನಿಯನ್ನ ರಚನೆ ಮಾಡಿಕೊಂಡು ಜೇನಿನಿಂದ ಹೆಚ್ಚಿನ ಒಂದು ಆರ್ಥಿಕ ಯಶಸ್ಸನ್ನು ನಾವು ಪಡ್ಕೊಳ್ಬಹುದು. ಇದು ನಮ್ಮ ರೈತರಿಗೆ ನನ್ನ ಒಂದು ಕಳಕಳಿಯ ಮನವಿ. ನಿಮಗೆ ಅಗತ್ಯವಾದಂತಹ ಈ ಒಂದು ತರಬೇತಿ ಬೇಕು ಸರ್, ನಾವು ಇದನ್ನ ಎಲ್ಲಿ ತರಬೇತಿ ಅಂತ ಹೇಳಿದ್ರೆ, ನೀವು ನಮ್ಮ ಒಂದು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳಕ್ಕೆ ನೀವು ಬಂದ್ರಿ ಅಂದ್ರೆ ವರ್ಷದ ಯಾವುದೇ ದಿನ ನೀವು ಬಂದರೂ ಸಹಿತ ನಿಮಗೆ ಆ ಒಂದು ತರಬೇತಿ ಅಲ್ಲಿ ಲಭ್ಯ ಇದೆ. ಅದು ಉಚಿತವಾಗಿ ಲಭ್ಯ ಇರುತ್ತದೆ. ನಿಮಗೆ ಉಳ್ಕೊಳ್ಳಿಕ್ಕೆ ಸಹಿತ ವ್ಯವಸ್ಥೆ ಇದೆ. ಈ ಒಂದು ವ್ಯವಸ್ಥೆಯನ್ನ ನೀವು ಸದುಪಯೋಗ ಪಡಿಸಿಕೊಂಡು ನೀವು ಯಾವತ್ತೇ ನಮ್ಮಲ್ಲಿಗೆ ಬಂದು ತರಬೇತಿಯನ್ನು ಪಡ್ಕೊಳ್ತೀನಿ ಅಂತ ಹೇಳಿದ್ರು ನಿಮಗೆ ಉಚಿತವಾದಂತಹ ತರಬೇತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇದರಲ್ಲಿ ಇಷ್ಟಪಡ್ತೇನೆ. ಅಂದ್ರೆ ಕನಿಷ್ಠ ಅಂತಂದ್ರೆ ಎಷ್ಟು ಜನ ಬಂದ್ರೆ ನೀವು ತರಬೇತಿ ಕೊಡಿ? ಒಬ್ರು ಬಂದ್ರೆ ಅಂತೂ ಕೊಡ್ಲಿಕ್ಕೆ ಆಗುದಿಲ್ಲ ಸರ್. ಅದು ರೈತರು ಒಬ್ಬರೇ ಬಂದ್ರೆ ನಿಮಗೆ ಆ ಒಂದು ಪೆಟ್ಟಿಗೆಯನ್ನು ಯಾವ ತರ ತೆಗಿಬೇಕು, ಜೇನು ಯಾವ ತರ ಇರ್ತದೆ, ರಾಣಿ ಹುಳ ಇದನ್ನಷ್ಟೇ ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. 20 30 ಜನ ರೈತರು ಬಂದ್ರೆ ಒಂದು ಗುಂಪಿನಲ್ಲಿ ನಿಮಗೆ ವಿವರಿಸಿ ನಿಮಗೆ ತರಬೇತಿಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ನಿಮಗೆ ಬರಲಿಕ್ಕೆ ಸ್ವಲ್ಪ ತೊಂದರೆಗಳಿತ್ತಂದ್ರೆ ನಿಮ್ಮ ಸಮೀಪದಲ್ಲಿ ಎಲ್ಲಾದರೂ ಒಂದು ತರಬೇತಿಗಳನ್ನು ಇಲಾಖೆಗಳ ಮುಖಾಂತರ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳ ಮುಖಾಂತರ ನೀವು ಏರ್ಪಡಿಸಿದ್ದೇ ಆದರೆ ನಮ್ಮ ಜೊತೆಗೆ ಹಲವಾರು ಜೇನು ಕೃಷಿಯಲ್ಲಿ ತೊಡಗಿರುವಂತಹ ಪ್ರಗತಿಪರ ರೈತರನ್ನ ಸಂಜೀವಿನಿ ಜೇನು ಕೃಷಿಕರ ಸಂಘದ ಸದಸ್ಯರ ಜೊತೆಗೆ ಬಂದು ನಿಮ್ಮಲ್ಲೇ ತರಬೇತಿ ಕೊಡಲಿಕ್ಕೂ ಸಹ ನಾವು ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಎರಡು ರೀತಿ ಇದೆ, ಅವರು ಎದ್ದು ಬಂದ್ರೆ ನಿಮ್ಮ ಹತ್ರ ತರಬೇತಿ ಕೊಡ್ತಾರೆ, ನಾವು ಇಂತಲ್ಲಿ ಮಾಡ್ತಾ ಇದೀವಿ ನಮ್ಗೆ ಬೇಕು ಅಂತ ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ ಅಥವಾ ತೋಟಗಾರಿಕಾ ಇಲಾಖೆಯ ಮುಖಾಂತರ ಬಂದ್ರೆ ನೀವು ಅವರ ಹತ್ರ ಬಂದು ತರಬೇತಿಯನ್ನು ಕೊಡ್ತೀವಿ. ರೈತ ಬಂದ್ರೆ ಈ ತರಬೇತಿ ತಗೊಂಡು ಜೇನು ಕೃಷಿ ಮಾಡೋದು ಬಹಳ ಅವಶ್ಯಕವಾಗಿರುವಂತದ್ದು. ಈ ಒಂದು ತರಬೇತಿ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸರ್ ತಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ ಸರ್? 9901745705. ರೈತ ಬಂದ್ರೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9900145705. ಜೇನು ಕೃಷಿ ಬಗ್ಗೆ ಸಂಪೂರ್ಣವಂತ ಮಾಹಿತಿ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿರುವಂತ ಡಾಕ್ಟರ್ ಬದ್ರಿ ಪ್ರಸಾದ್ ಅವರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ಧನ್ಯವಾದ ಹೇಳಿ ಈ ಸರಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ ಪುಷ್ಪಾವತಿ ಎಸ್ ಅವರ ಧ್ವನಿಯಲ್ಲಿ ಅಕ್ಬರ್ ಸಿ ಕಾಲಿಮಿರ್ಚಿ ಅವರ ರಚನೆ ಕೇಳಿದಿರಿ. ಜೇನಹನಿ. ಜೇನು ಸಾಕಾಣಿಕೆ ಖರ್ಚಿಲ್ಲದೆ ಶೂನ್ಯದಿಂದ ಅಪಾರ ಲಾಭ ನೀಡುವ ನೈಸರ್ಗಿಕ ಗ್ರಾಮೀಣ ಉದ್ಯಮವಾಗಿದೆ. ಸೋಲಿಲ್ಲದ ಉದ್ಯಮವಾಗಿದೆ. ಅನೇಕ ಉಪ ಕಸುಬುಗಳಿಗೆ ಮಾತೃ ಉದ್ಯಮವಾಗಿದೆ. ಕೃಷಿ ಋಷಿ. ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ. ದೂರವಾಣಿ ಮುಖಾಂತರ ಮಾಹಿತಿ ನೀಡುವ ರೈತ ಭೀಮರಾವ್ ದೇಶಪಾಂಡೆ. ನಮಸ್ಕಾರ ಭೀಮರಾವ್ ದೇಶಪಾಂಡೆ ಅವರ. ನಮಸ್ಕಾರ ಸರ್. ನಿಮ್ಗೆ ಜೇನು ಕೃಷಿ ಮಾಡಬೇಕು ಅಂತೇಳಿ ಯಾವಾಗ ತಲೆಯೊಳಗ್ ಬಂತು? ಎಲ್ಲಿಂದ ಮಾಹಿತಿ ಸಿಕ್ತಂತೆ? ಇದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಕೊಪ್ಪಳದಲ್ಲಿ ಕಾರ್ಯಕ್ರಮ ಇತ್ತು ಸರ್. ನಂದ ಹೆಂಗಾರ ಆರ್ಗ್ಯಾನಿಕ್ ಇರೋದ್ರಿಂದ ಜೇನು ಹುಳುಗಳು ಇಲ್ಲೇ ಆರಾಮಾಗಿ ಓಡಾಡಬಹುದಲ್ಲ ಅಂತ ಒಂದು ನನ್ನ ಮನಸ್ಸಿನಾಗ ಬಂತು ಸರ್. ಬಂದು ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಮತ್ತು ಮಾಂತೇಶ್ ಪಾಟೀಲ್ ಅಂತ ಹೇಳಿ ಅವ್ರ ಜೊತೆಗೆ ಸಂಪರ್ಕ ಮಾಡಿದೆ ಸರ್. ನಮ್ಮಲ್ಲಿ ಜೇನು ಪೆಟ್ಟಿಗೆ ಇದಾವ, ನೀವು ದುಡ್ಡು ಕೊಟ್ಟು ತಗೊಂಡು ಹೋಗ್ಬೇಕಂತ ಹೇಳಿದ್ರು ಸರ್. ಫಸ್ಟ್ ನಾನು ಒಂದ್ ಎರಡು ಬಾಕ್ಸ್ ಆ ಟೈಪ್ ತಂದು ಇಟ್ಟೆ ಸರ್ ನಮ್ಮ ತೋಟದಾಗ. ಇಟ್ಟ ಮೇಲೆ ಡೆವಲಪ್ ಆಯ್ತ್ರಿ. ಅದು ಡೆವಲಪ್ ಆಗಿ ಏನಾಯ್ತು ಸರ್, ಬ್ಯಾಸಗಿ ಟೈಮ್ನಲ್ಲಿ ಅಂದ್ರೆ ಬಿಸಿಲು ಬಹಳ ಬಿತ್ತರಿ, ನೆರಳಿಗಿಡ್ಬೇಕನ್ನೋದು ನನಗೂ ಅದೊಂದು ತೋಚಲಿಲ್ಲ. ಹುಳ ಎಲ್ಲ ಜೇನೆಲ್ಲ ಇಟ್ಟು ಇಮಿಡಿಯೇಟ್ ಬಿಸಿಲಿನ ತಾಪಕ್ಕೆ ಅವು ಹೋಗ್ಬಿಟ್ಟು ಸರ್. ನಾನೇನ್ ಮಾಡಿದೆ ರೀ, ಮತ್ತೆ ಗಂಗಾವತಿಲಿಂದ ಒಂದು 2,200 ರೂಪಾಯಿ ಕೊಟ್ಟು ಮತ್ತೆ ತಗೊಂಡ್ಬಂದೆ ರೀ. ತಂದು ಇಟ್ಟ ಮೇಲೆ ನನಗೆ ಅನ್ನಿಸಿ ತೋಟಗಾರಿಕೆ ಇಲಾಖೆಯವರು ಸಂಪರ್ಕ ಮಾಡಿದ್ರು, ಇಲ್ಲ ನಮ್ಮಲ್ಲಿ ಮಧುವನ ಯೋಜನೆ ಅದ, ನೀವು ಅಮೌಂಟ್ ಇಷ್ಟು ಹಾಕ್ಬೇಕು, ಇಷ್ಟು ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಅವರು ನಮಗೆ ಸಪೋರ್ಟ್ ಮಾಡಿದ್ರು ಸರ್. ಸರ್ ಈಗ ಎಲ್ಲವೂ ಜೇನು ಪೆಟ್ಟಿಗೆಗಳು ಜೇನು ಇಟ್ಟರು ಸರ್. ಈಗ ಆಲ್ರೆಡಿ ಈ ಒಂದು ಮಧುವನದೊಳಗ ಏನೆಲ್ಲ ಇರ್ತದಂತ್ರಿ? ಮಿಷನ್ ಕೊಟ್ಟಾರ್ರಿ, ಮುಖಕ್ಕೆ ಹಾಕ್ಲಿಕ್ಕ ಪರದೆ ಕೊಟ್ಟಾರ ಸರ್, ಆಮೇಲೆ ಹ್ಯಾಂಡ್ ಬ್ಲೌಸ್, ಆಮೇಲೆ ಅದನ್ನ ತೆಗೆದಕ್ಕ ಆಣ ಅಂತೀವಲ್ಲ ಸರ್, ಅದು ಅದೆಲ್ಲ ಕೊಟ್ಟಾರ ಸರ್. ಮಧುವನ ಅಂದ್ರೆ ಜೇನಿನ ಒಂದು ತೋಟ ಸರ್. ಅದು ಆಹಾರ ಸಿಗ್ಬೇಕು ಅದಕ್ಕೆ, ಅಂದ್ರ ಮಾತ್ರ ಅದು ನಮ್ಮಲ್ಲಿ ಜೀವಂತ ಇರ್ತದ. ಅದು ಕಡಿಮೆ ಆಯ್ತಂದ್ರೆ ಅದು ಮತ್ತೆ ಬೇರೆ ಕಡೆ ಹೋಗ್ಬಿಡ್ತದ ಅಷ್ಟೇ. ಅಂತಂದ್ರೆ ನಿಮ್ಮ ಹೊಲದೊಳಗ ನಿಮ್ಮ ಹೊಲ ಸುತ್ತಮುತ್ತಲು ಏನೇನು ಹೂಗಳು ಅಥವಾ ಏನೇನು ಬೆಳೆಗಳು ಈ ಜೇನು ಹುಳುಗಳಿಗೆ ಸಿಗ್ತಾವಂತ್ರಿ? ಒಂದೂವರೆ ಕಿಲೋಮೀಟರ್ ವರೆಗೂ ಹೋಗ್ತದ ಸರ್, ಅದು ಹುಳ ಹೋಗಿ ಮೇಯ್ದು ಬರ್ತದ. ಇತ್ತಂದ್ರ ಅದು ಯಾವ್ದಾದ್ರು ಮೇಯ್ದು ತಂದು ನಮಗ ಜೇನನ್ನಾಗಿ ಪರಿವರ್ತನೆ ಮಾಡಿಕೊಡ್ತದ. ಅಂತಂದ್ರೆ ಈಗ ಒಂದು ಪೆಟ್ಟಿಗೆಯೊಳಗ ನೀವು ಇಟ್ಟ ಮೇಲೆ ಎಷ್ಟು ದಿವಸದೊಳಗ ಒಂದು ಜೇನುತುಪ್ಪ ತಯಾರಾಗ್ತದೆ? ಅಂದ್ರೆ ಹೂಗಳ ಸಂಖ್ಯೆ ಜಾಸ್ತಿ ಅದ ಸರ್, ಈಗ ಸದ್ಯ ಜಲ್ದ್ ಡೆವಲಪ್ ಆಗಿಬಿಡ್ತದ್ರಿ. ಒಂದು ಪೆಟ್ಟಿಗೆಯೊಳಗ 8 ಇವಿರ್ತಾವ್ರಿ, ಅದ್ರ ಮೇಲೆ ಮತ್ತೆ ಈಗ 8 ಇಟ್ಟಾರ್ರಿ. ಓ, ಡಬಲ್ ಮಾಡ್ಕೊಂಡ್ರಿ ನೀವು? ಡಬಲ್ ಮಾಡಿವಿ ಸರ್. ಈಗ ಅಂದ್ರೆ ಅದು ಜೇನು ಸಾಕಷ್ಟು ಬಂದು ಜಮಾ ಆಗ್ತದಲ್ರಿ, ಮತ್ತೆ ಅದು ನೆಕ್ಸ್ಟ್ ಅದನ್ನ ತೆಗೆದು ಬಿಡೋದ್ರಿ. ಅದನ್ನ ಜೇನಾಗಿ ನಾವು ಮಿಷನ್ ಕೊಟ್ಟಾರ್ರಿ, ಅದರಲ್ಲೇ ಒಳಗ್ ಹಾಕಿ ಅದನ್ನ ತೆಗೆದು ಬಿಡೋದು. ನೀವು ಜೇನು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನಿಮ್ಮ ಈ ಬೆಳೆಗಳೇನಲ್ಲ, ವಿಶೇಷವಾಗಿ ದ್ರಾಕ್ಷಿ ಮಾವು, ಈ ಇಳುವರಿ ಮೇಲೆ ಹೆಚ್ಚಾಗಿದೆ ಕಾಣಿಸ್ಕೊಂಡದಂತ? ನಮ್ಗೇನು ಭಯ ಇತ್ತು ಅಂದ್ರ, ಇದು ನಮ್ ದ್ರಾಕ್ಷಿದು ಹೂವ ಬರುತ್ತಲ್ಲ ಸರ್, ಗೊನಿಗಳು ಸ್ಟಾರ್ಟ್ ಆಗ್ತಾರೆ ಸಣ್ಣದು, ಅವಾಗ ಅದು ಏನಾದ್ರೂ ಕಡದು ಹಾಳು ಮಾಡ್ತದ ಎಂಬುದೊಂದು ಭಯ ಇತ್ತು ಸರ್ ನಮಗ. ಓಹೋ, ಅಕ್ಟೋಬರ್ ಚಾಟ್ನಿ ನಾವು ಮಾಡಿದ್ಮೇಲೆ ಪೆಟ್ಟಿಗೆ ಇಟ್ಟಿವಲ್ರಿ, ಇಟ್ಟದ ಮೇಲೆ ನಮ್ಗೆ ಅದರದೇನು ಪರಿಣಾಮ ಆಗಿಲ್ಲ. ಇನ್ನೂ ಅದರದ್ದು ಪರಾಗಸ್ಪರ್ಶ ಜಾಸ್ತಿ ಆಗ್ತದಲ್ರಿ, ಕೆಮಿಕಲ್ ಅಂತೂ ಹೊಡೆದೇ ಇಲ್ಲ. ಅವು ಡಿಕಾಂಪೋಸರು, ಜೀವಾಮೃತ ಮತ್ತು ಗ್ರೀನ್ ಪ್ಲಾಂಟಿನ ಕೆಲವು ಔಷಧಗಳನ್ನ ಸ್ಪ್ರೇ ಮಾಡ್ತೀವ್ರಿ, ಅಷ್ಟು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಅಂತಂದ್ರೆ ಇಳುವರಿ ಹೆಚ್ಚಿಗೆ ಬರ್ತದ ಅಂತ ನಿಮಗೊಂದು ಆಶಯ ಅದ? ಆಹಾರ ಕೊರತೆ ಇಲ್ಲ ಅಂದಾಗ ನಮಗೆ ಜೇನು ತುಪ್ಪ ಜಾಸ್ತಿ ಪ್ರಮಾಣ ಬರ್ತದೆ ಎಂಬುದು ಒಂದು ಆಶೆ ಇಟ್ಟಿದ್ದಾರೆ. ಹೊಲದಾಗ ನಮ್ಗೇನು ಅಷ್ಟೆಂಟ ಕೆಲಸ ಮಾಡ್ತಾನಲ್ ಸರ್ ಆ ಹುಡುಗ, ಸೊ ಅವನ್ನು ಕರ್ಕೊಂಡು ಹೋಗಿ ನಾನು ತೋರಿಸಿ, ಮತ್ತೆ ಯಾಕಂದ್ರೆ ದಿವಸ ಸಕ್ಕರೆ ನೀರು ಹಾಕವನ ಅವನೇ ಡೈಲಿ, ನಾನು ಆ ಕಡೆ ಕಡೆ ಓಡಾಡ್ತಿರ್ತೇನೆ, ಅವನು ಸಕ್ಕರೆ ನಿಂಬೆಹಣ್ಣು ನೀರು ಹಾಕೋದು ಡೈಲಿ ಆಹಾರ ಕೊಡ್ಬೇಕಲ್ಲ ಅದಕ್ಕೆ, ಅವನು ಕೂಡ ನಾನೀಗ ಜಾಯಿಂಟ್ ಆಗಿ ಅವನಿಗೆ ಕೆಲಸ ಕೊಟ್ಟಿ. ನಾನು ಅಂದ್ರ ಅವನಿಗೆ ಸ್ವಾಭಿಮಾನ ಬರ್ತದ ಮತ್ತೆ ನಂದಂಬದ್ ಬರ್ತದ ಅನ್ನೋದಕ್ಕೆ ಅವನಿಗೆ ಅರ್ಧ ಸಪೋರ್ಟ್ ಮಾಡೀನಿ ಸರ್. ಬಿಬ್ರವರೀಗ ಜೇನು ಕೃಷಿ ಯುವಕರಿಗೆ ಸಾಕಷ್ಟು ಒಂದು ಅವಕಾಶ ಸಿಗ್ತದೆ, ಸ್ವ ಉದ್ಯೋಗ ಮಾಡಬಹುದು ಅಂತ ಹೇಳ್ತಾರೆ, ನಿಮ್ ವಿಚಾರದೊಳಗೆ ಹೆಂಗ ಅನಿಸ್ತದೆ? ಯಾರು ಕೃಷಿ ಒಳಗ ಮೈ ತೊಡಿಸ್ಕೊಂಡಿರ್ತಾರೆ ನಿತ್ಯ, ಅವರು ಇದನ್ನ ಅವಶ್ಯ ಮಾಡಬಹುದ್ರಿ. ಹೌದಲ್ರಿ, ಅಂದ್ರೆ ಒಂದು ಲಾಭದಾಯಕ ಆಗ್ತದಂತ್ರಿ ಸೈಡ್, ನಮಗೆ ಇದೊಂದು ಉಪಕಸುಬಲ್ಲ ಸರ್. ಇದು ಏನು ಆಹಾರ ಬೇಡಂಗಿಲ್ರಿ, ಒಂದ್ ಸ್ವಲ್ಪ ಸಕ್ಕರೆ ನೀರು ಬೇಡತದ ಬಿಟ್ರೆ ಬೇರೆ ಏನು ಬೇಡಂಗಿಲ್ಲ, ಇದು ನಮಗೆ ಸಪೋರ್ಟ್ ಮಾಡ್ತದ. ಓಹೋ, ಎಲ್ಲರ ಆಯುರ್ವೇದಿಕ್ ಈಗ ಜಾಸ್ತಿ ಪ್ರಬಲ ಇರೋದ್ರಿಂದ ಅದನ್ನ ನಾವು ಪೋಷಣೆ ಮಾಡಬೇಕು, ಅದನ್ನ ಬೆಳೆಸ್ಬೇಕು ಸರ್ ನಾವು ಕೂಡ, ಅವಾಗ ಜೇನಿಗೆ ಮಹತ್ವ ಬರ್ತದ. ಹೌದಲ್ರಿ, ಬಹಳ ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರಿ ಭೀಮರವರೇ, ಆಕಾಶವಾಣಿ ಪರವಾಗಿ ಮತ್ತೆ ಆಕಾಶವಾಣಿ ಕಲಬುರಗಿ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ಸತ್ಯವಾ ನಾವು ತಿಳಿಯುವ, ಒಂದು ವಾಸ್ತವ ನಾವು ಅರಿಯುವ. ಇದುವರೆಗೆ ಜೇನು ಝೇಂಕಾರ, ಜೇನುದುಂಬೆಯ ಸಂರಕ್ಷಣೆ ಸಾಕಣೆ ಔಷಧಿಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ ಕೇಳಿದಿರಿ. ಶೀರ್ಷಿಕೆ ಗೀತ ರಚನೆ ಸೋಮಶೇಖರ್ ಎಸ್ ರುಳಿ, ಸಂಗೀತ ಸಂಯೋಜನೆ ಸಂಜೀವ್ ನಾಮಣ್ಣವರ್. ಶೀರ್ಷಿಕೆ ಗೀತೆ ಹಾಡಿದವರು ದೇವೇಂದ್ರ ಕುಮಾರ್ ಪತ್ತಾರ್, ರೇವಯ್ಯ ವಸ್ತ್ರದ ಮಠ್, ಉಮಾ ಡಿ ಕುಲಕರ್ಣಿ, ಸ್ನೇಹ ಕುಲಕರ್ಣಿ. ವಾದ್ಯ ಸಹಕಾರ ತಬಲ ಪಂಚಾಕ್ಷರಿ ಕಣವಿ, ಕೊಳಲು ಜೈತೀರ್ಥ ಕುಲಕರ್ಣಿ, ಕೀಬೋರ್ಡ್ ಅನಿರುದ್ಧ ದೇಶ್ಮುಖ್, ರಿದಮ್ ಪ್ಯಾಡ್ ವಿಠಲ್ ಪ್ರಸಾದ್.